ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲ್ಲಿದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲ್ಲಿದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರು ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಾನು ನಾರಾಯಣಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕೋಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ ಸಂದರ್ಶನ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರು ನಿರ್ವಹಣೆ, ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂವಾದ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಮುಕುಂದ ಜೋಶಿ ಅವರೇ. ನಮಸ್ಕಾರ. ನಾವು ಬೇಸಿಗೆಯಲ್ಲಿ ಬೆಳೆಗಳನ್ನು ಬೆಳ್ಕೊಳ್ಳುವಾಗ ನಮಗೆ ಒಂದು ತೊಂದರೆ ಆಗುವಂಥ ಅಂಶ ಅಂದರೆ ನೀರಿನ ಲಭ್ಯತೆ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕಡಿಮೆ ನೀರನ್ನು ಬಳಸ್ಕೊಂಡು ಬೆಳೆಯುವಂಥ ಬೆಳೆಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಕೃಷಿಯನ್ನು ಮಾಡಬೇಕಾಗತ್ತೆ. ಮತ್ತು ಇರುವಂಥ ನೀರನ್ನು ನಾವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಈ ಒಂದು ವಿಚಾರಕ್ಕೇ ನಾವು ಈ ಬೇಸಿಗೆ ಒಂದು ಬೇಸಾಯದಲ್ಲಿ ನಾವು ಒತ್ತನ್ನು ಕೊಡಬೇಕಾಗತ್ತೆ. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ನಾವು ಈ ಬೇಸಿಗೆ ಬೆಳೆಗೂ ಮತ್ತು ಮುಂಗಾರು ಬೆಳೆಗೂ ಈ ನೀರಾವರಿ ನಿರ್ವಹಣೆಯಲ್ಲಿ ಏನು ವ್ಯತ್ಯಾಸವನ್ನು ಕಾಣಬಹುದು ಅಂತೀರಿ? ಮುಖ್ಯವಾದ ವ್ಯತ್ಯಾಸ ಏನೆಂದರೆ, ಮುಂಗಾರು ಹಂಗಾಮಿನಲ್ಲಿ ಮಳೆ ಬೀಳ್ತಿರೋದ್ರಿಂದ ಹವೆಯಲ್ಲಿರುವಂಥ ಆರ್ದ್ರತೆ ಪ್ರಮಾಣ ಜಾಸ್ತಿ ಇರ್ತದೆ. ಆರ್ದ್ರತೆ ಜಾಸ್ತಿ ಇದ್ದಾಗ ಭೂಮಿಯಿಂದ ಆವಿಯಾಗೋದು ಪ್ರಮಾಣ ಕಮ್ಮಿ ಇರ್ತದೆ. ಹೌದು. ಅಥವಾ ಬೆಳೆಗಳಿಂದ ಆವಿಯಾಗಿ ಹೋಗುವಂಥ ನೀರಿನ ಪ್ರಮಾಣ ಕಮ್ಮಿ ಇರ್ತದೆ. ಆದರೆ ಬೇಸಿಗೆನಲ್ಲಿ ಇದಕ್ಕೆ ವಿರುದ್ಧವಾಗಿ ಆರ್ದ್ರತೆ ಪ್ರಮಾಣ ಕಮ್ಮಿ ಇರೋದು. ಆರ್ದ್ರತೆ ಪ್ರಮಾಣ ಕಮ್ಮಿ ಇರೋದಕ್ಕೆ ಕಾರಣ ಏನಂದರೆ, ಹವೆಯಲ್ಲಿ ಇರುವಂಥ ಈ ಒಂದು ಉಷ್ಣಾಂಶ ಜಾಸ್ತಿ ಇರ್ತದೆ. ಉಷ್ಣಾಂಶ ಜಾಸ್ತಿ ಇದ್ದು ಆರ್ದ್ರತೆ ಕಮ್ಮಿ ಆಯಿತು ಅಂದರೆ ಆವಾಗ ನೀರು ಆವಿಯಾಗುವುದು ಪ್ರಮಾಣ ಜಾಸ್ತಿ ಆಗ್ತದೆ. ಹಾಗಾಗಿ ಬೇಗ ಭೂಮಿ ಒಣಗ್ತದೆ, ಆಮೇಲೆ ಬೆಳೆಗಳು ಒಣಗೋಗ್ತವೆ. ಇದು ಮುಖ್ಯವಾದ ವ್ಯತ್ಯಾಸ. ಈಗ ಮುಖ್ಯವಾಗಿ ಈ ಬೇಸಿಗೆ ಬೆಳೆಯನ್ನು ನೀರಾವರಿನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ತೆಗೆದುಕೊಳ್ಳಾಗ್ತಾ ಇದೆ ಅಂತಾರೆ? ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಬೇಸಿಗೆನಲ್ಲಿ ಬೆಳೆಯುವಂಥ ಬೆಳೆಗಳು ಬಹಳ ಕಮ್ಮಿ. ಪ್ರಮಾಣ ಏರಿಯಾನೇ ಬಹಳ ಕಮ್ಮಿ ಇದೆ. ಯಾಕೆ ಅಂದರೆ ನಮ್ಮ ಎಲ್ಲ ನೀರಾವರಿ ಒಂದು ಯೋಜನೆಗಳು ಬೇಸಿಗೆಗೆ ನೀರು ಕೊಡುವಂಥ ಯೋಜನೆಗಳಲ್ಲ. ಹಾಗಾಗಿ ಕೆಲವೇ ಕೆಲವೇ ಪ್ರದೇಶದಲ್ಲಿ ನಿಮಗೆ ಬೇಸಿಗೆಯಲ್ಲಿ ನೀರಾವರಿ ಬೆಳೆಗಳನ್ನು ಕಾಣಬಹುದು. ಉದಾಹರಣೆಗೆ ಅದು ಮುಂಗಾರಿನಲ್ಲಿ ಚೆನ್ನಾಗಿ ಮಳೆಯಾಗಿದ್ದರೆ. ಹೌದು. ಉದಾಹರಣೆಗೆ ಮಂಡ್ಯದಲ್ಲಿ ಕೆಲವೊಂದು ಭಾಗಕ್ಕೆ, ರಾಯಚೂರಲ್ಲಿ ಕೆಲವೊಂದು ಭಾಗಕ್ಕೆ, ಆಮೇಲೆ ಇನ್ನು ಕೆಲವೊಂದು ಉದಾಹರಣೆಗೆ ಯು ಕೆ ಪಿನಲ್ಲಿ ಕೆಲವೊಂದು ಭಾಗಕ್ಕೆ, ಕೆಲವೊಂದು ರೀಜನ್ನಲ್ಲಿ ನಮಗೆ ಕೆನಲ್ನಿಂದ ನೀರು ಲಭ್ಯ ಆಗ್ತದೆ. ಎಲ್ಲೆಲ್ಲಿ ಅಣೆಕಟ್ಟುಗಳಿದೆ? ಅಣೆಕಟ್ಟಿದೆ. ಅದು ಕೂಡ ಎಲ್ಲ ಪ್ರದೇಶದಲ್ಲೆಲ್ಲ, ಕೆಲವೊಂದು ಭಾಗದಲ್ಲಿ ಮಾತ್ರ. ಇದನ್ನು ಬಿಟ್ಟು ಎಲ್ಲ ಜಿಲ್ಲೆಯಲ್ಲೂ ಎಲ್ಲೆಲ್ಲಿ ಬೋರ್ವೆಲ್ ನೀರಿದೆಯೋ, ಕೊಳವೆ ಬಾವಿ ಇದೆಯೋ, ಅಲ್ಲಿ ನಮಗೆ ಬೇಸಿಗೆಯಲ್ಲಿ ನೀರಾವರಿ ಬರುವಂತಹ ಒಂದು ಅವಕಾಶಗಳು ಇದೆ. ಅಲ್ಲಿ ಎಷ್ಟೋ ರೈತರು ನಮ್ಮ ಬೇಸಿಗೆಯಲ್ಲಿ ಕೊಳವೆ ಬಾವಿನಲ್ಲೂ ಬೆಳೀತಾರೆ. ಇನ್ನು ಮುಖ್ಯವಾಗಿ ನಾವು ಬೇಸಿಗೆ ಹಂಗಾಮಿನಲ್ಲಿ ಬೇಸಾಯ ಮಾಡಬೇಕು ಅಂದರೆ ಯಾವ ಬೆಳೆಗಳನ್ನು ಆರಿಸ್ಕೊಂಡ್ರೆ ಒಳ್ಳೆಯದು ಅಂತೀರಿ? ಇದು ಬಹಳ ಸೂಕ್ತವಾದ ಒಂದು ವಿಚಾರ. ಮುಖ್ಯವಾಗಿ ರೈತರು ಏನು ತಿಳ್ಕೊಳ್ಬೇಕಾಗಿದೆ ಅಂತಂದರೆ, ಬೇಸಿಗೆಯಲ್ಲಿ ನೀರಿನ ಲಭ್ಯತೆ ಕಮ್ಮಿ ಇರ್ತದೆ, ನೀರು ಬೇಗ ಆವಿಯಾಗಿ ಹೋಗ್ತದೆ, ಬೆಳೆಗಳು ಬೇಗ ಒಣಗ್ತಾವೆ. ಇಂಥ ಒಂದು ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ನಾವು ಜಾಸ್ತಿ ಒಂದು ಟೈಮ್ ತಗೊಳ್ಳುವಂಥ ಅಥವಾ ಜಾಸ್ತಿ ನಮಗೆ ಬೆಳೆಯುವಂಥ ಒಂದು 3 ತಿಂಗಳ ಒಳಗಡೆ ನಮಗೆ ಕಂಪ್ಲೀಟ್ ಮಾಡುವಂಥ ಬೆಳೆಗಳನ್ನು ಆರಿಸ್ಕೋಬೇಕಾದ್ರು ಮೊದಲೇದು. ಎರಡನೇದು, ನೀರಿನ ಒಂದು ಬೇಡಿಕೆ ಕಮ್ಮಿ ಇರುವಂಥ ಒಂದು ಬೆಳೆಗಳನ್ನು ಆರಿಸ್ಕೋಬೇಕು. ಉದಾಹರಣೆಗೆ ಭತ್ತನ ಬೆಳೆಯಲೇಬಾರದು, ಯಾಕಂದರೆ ಭತ್ತಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಅಥವಾ ಬೇರೆ ಯಾವುದೇ ಈ ನೀರು ಜಾಸ್ತಿ ಬಿಡುವಂಥ ಇದನ್ನು ಬೆಳೆಯಬಾರದು. ಈಗ ಎಷ್ಟೋ ಸಲ ನಾವು ರೈತರು ತಪ್ಪು ಮಾಡೋದನ್ನು ನೋಡ್ತೀವಿ. ನೀರಿನ ಲಭ್ಯತೆ ಬೇಸಿಗೆಯಲ್ಲಿ ಇರೋದಿಲ್ಲ, ಆದರೂ ಕೂಡ ಅವರು ಕಬ್ಬು ಬೆಳೆಯೋಕೆ ಹೋಗ್ತಾರೆ, ಆ ಬೇಸಿಗೆಯಲ್ಲಿ ಒಣಗೋಗ್ಬಿಡ್ತದೆ. ಅದು ಎಷ್ಟು ದೀರ್ಘ ಒಂದು ಪರಿಣಾಮ ಆಗ್ತದೆ ಅಂತಂದರೆ, ಒಂದು ತಿಂಗಳ ಏನಾದರೂ ನೀರಿಲ್ಲದೆ ಅಂದರೆ ಅವರು ಇಡೀ ವರ್ಷದ ಒಂದು ಶ್ರಮ ಎಲ್ಲ ಕೆಟ್ಟೋಗ್ಬಿಡ್ತದೆ. ಸೊ ಹಾಗಾಗಿ ಬೆಳೆಗಳ ಒಂದು ಆರಿಸೋದೇನದಲ್ಲ ಬಹಳ ಮಹತ್ವದ್ದು. ಅವಧಿ ಕಮ್ಮಿ ಇರಬೇಕು, ಆಮೇಲೆ ನೀರಿನ ಬೇಡಿಕೆ ಕಮ್ಮಿ ಇರಬೇಕು. ಆ ಥರ ಒಂದು ಬೆಳೆಗಳನ್ನ ಆರಿಸ್ಕೋಬೇಕು. ಉದಾಹರಣೆಗೆ ಈಗ ಹೂವಿನ ಬೆಳೆಗಳು ಅಥವಾ ಈ ದ್ವಿದಳ ಧಾನ್ಯಗಳು ಅಥವಾ 3 ತಿಂಗಳಲ್ಲಿ ಬರುವಂಥ ಇನ್ಯಾವ ಬೆಳೆಗಳು, ನೆಲಗಡಲೆ ಆಗ್ಬೋದು. ಇದರಲ್ಲಿ ಒಂದು ವಿಚಾರ ಇನ್ನೊಂದು ತಿಳ್ಕೊಬೇಕಾಗಿದೆ. ಬೆಳೆಗಳು ಅಂತ ಬಂದಾಗ ಈಗ ಎಷ್ಟೋ ಜನ ರೈತರಿಗೆ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಬೇಕಾದ್ರೆ ಮೊದಲೇ ಪ್ರಶ್ನೆ ಏನು ಬರ್ತದೆ ಅಂದರೆ, ನಾವು ವಾರ್ಷಿಕ ಬೆಳೆ ಬೆಳಿಬೇಕಾ ಅಥವಾ ಈ ನಮ್ಮ ಒಂದು ಬಹುವಾರ್ಷಿಕ ಬೆಳೆಗಳನ್ನು ಕಾಪಾಡ್ಕೋಬೇಕಾ ಅನ್ನೋ ಒಂದು ದಿಗಿಲು ಬಂದ್ಬಿಡ್ತದೆ, ಜಿಜ್ಞಾಸೆ ಬರ್ತದೆ. ಆ ದಿಗಿಲಿಗೆ ಫಸ್ಟ್ ಮೊದಲೇ ಉತ್ತರ ಏನಂದರೆ, ಯಾವಾಗಲೂ ರೈತರಿಗೆ ತಿಳ್ಕೊಬೇಕಾದ್ದೆ ಅಂದರೆ ಬಹುವಾರ್ಷಿಕ ಬೆಳೆಗಳು ಯಾವ್ಯಾವ ಅವನು ಮೊದಲು ಪ್ರೊಟೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ತೆಂಗು ಅಡಿಕೆ, ಅದಕ್ಕೆ ನೀರು ಸಾಕಾಗ್ತದಲ್ಲೋ ನೋಡಿಬಿಟ್ಟು ಈ ಬೇರೆ ಬೆಳೆಯೋಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಎರಡೂ ಬೆಳೆಗಳು ಹಾಳಾಗಿ ಹೋಗ್ತಾವೆ. ಯಾಕೆಂದರೆ ಇವನ್ನ ಇವರು ಸಾಕಷ್ಟು ವರ್ಷ ಶ್ರಮ ಪಟ್ಟು ಬೆಳೆಸಿರ್ತಾರೆ, ಅದೆಲ್ಲ ವ್ಯರ್ಥ ಆಗ್ಬಿಡ್ತದೆ. ಆದ್ದರಿಂದ ಬಹುವಾರ್ಷಿಕ ಬೆಳೆಗಳ ಕಡೆಗೆ ಗಮನ ಕೊಟ್ಟು ಇನ್ನೂ ಏನಾದರೂ ಹೆಚ್ಚಿನ ನೀರಿನ ಲಭ್ಯತೆ ಇದ್ದರೆ ನಾವು ವಾರ್ಷಿಕ ಬೆಳೆಗಳನ್ನು ಬೆಳಕಬಹುದು. ಅದು ಕಡಿಮೆ ನೀರನ್ನು ಬಯಸುವಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅಂತ ತಾವು ಅಭಿಪ್ರಾಯ ಪಡ್ತಾರೆ. ಈಗ ಮುಖ್ಯವಾಗಿ ಈ ಕಡಿಮೆ ನೀರಿನಲ್ಲಿ ನಾವು ನೀರಾವರಿ ಮಾಡಬೇಕಾದ್ರೆ ಯಾವ ಒಂದು ನೀರಾವರಿ ವಿಧಾನ ಅಳವಡಿಸಿಕೊಂಡ್ರೆ ಸೂಕ್ತ ಅಂತ? ಈಗ ನೀರಾವರಿಯಲ್ಲಿ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳಿವೆ. ಈಗ ನೀರು ಜಾಸ್ತಿ ಸಿಕ್ತು ಅಂತಕೊಂಡು ನೀರು ಎಲ್ಲಿ ಬೇಕಲ್ಲೇ ನಿಲ್ಲಿಸ್ಬಿಟ್ಟು ಹರಿಸ್ಬಿಟ್ಟು ಮಾಡ್ತಾರಲ್ಲ, ಅದು ನೀರು ಪೋಲಾಗುವಂಥ ಒಂದು ಪದ್ಧತಿ. ಅದು ಹಾಯಿ ನೀರು ಪದ್ಧತಿ. ಅದಕ್ಕೆ ವಿರುದ್ಧವಾಗಿ ಕಡಿಮೆ ನೀರಿನಲ್ಲಿ ನಾವು ಜಾಸ್ತಿ ನೀರಾವರಿ ಪ್ರದೇಶನ ಕವರ್ ಮಾಡೋಕ್ಕೆ ನಮಗೆ ಹನಿ ನೀರಾವರಿ ಒಂದು ಪದ್ಧತಿ ಇದೆ, ಅದಿಲ್ಲ ಅಂದರೆ ತುಂತುರು ನೀರಾವರಿ ಪದ್ಧತಿ ಇದೆ. ಇವೆರಡು ಮುಖ್ಯವಾದ ಪದ್ಧತಿಗಳು. ಇದನ್ನು ಬಿಟ್ಟುಬಿಟ್ಟು ಒಂದು ಮಹತ್ವದ ವಿಷಯ ಅಂದರೆ, ನೀರಾವರಿ ಯಾವುದೇ ವಿಧಾನದಲ್ಲಿ ಮಾಡಿದರೂ ಕೂಡ ನೀರಿನ ಒಂದು ಮ್ಯಾನೇಜ್ಮೆಂಟ್ ಅಂತೀವಲ್ಲ, ನೀರಿನ ನಿರ್ವಹಣೆ ಅಂತೀವಲ್ಲ, ಆ ಮ್ಯಾನೇಜ್ಮೆಂಟ್ ಮಾಡುವಂಥ ರೀತಿಯೂ ಬಹಳ ಮಹತ್ವದಿರ್ತದೆ. ಈಗ ಉದಾಹರಣೆಗೆ, ಈಗ ಬೋರ್ವೆಲ್ನಿಂದ ನೀರು ತಗೊಳ್ತಾರೆ, ಅದನ್ನು ತೊಗೊಂಡು ಒಂದು ತೊಟ್ಟಿನಲ್ಲಿ ಸಂಗ್ರಹ ಮಾಡ್ತಾರೆ. ಆ ತೊಟ್ಟಿನಿಂದ ಜಮೀನಿಗೆ ಈ ಒಂದು ಪೈಪ್ನಿಂದ ತರೋ ಬರಲು ಭೂಮಿ ಮೇಲೆ ಹರಿಸ್ಕೊಂಡು ತೊಗೊಂಡ್ಬರ್ತಾರೆ, ಅದರಲ್ಲಿ ಅರ್ಧ ನೀರು ಅಲ್ಲೇ ಪೋಲಾಕೊಬಿಡ್ತದೆ. ಈ ಥರ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕಾದಂಥ ಒಂದು ಅವಶ್ಯಕತೆ ಇರ್ತದೆ. ಅದ್ರ ಜೊತೆಗೆ ಇನ್ನೂ ಒಂದು ಮಹತ್ವದ ವಿಷಯ ಇದೆ. ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಒಂದೊಂದು ಬುಡ ಸುತ್ತಮುತ್ತ ಒಂದು ಪಾತಿಗಳು ಬೇಕು. ಆ ಪಾತಿ ಯಾವ ರೀತಿ ನಾವು ನೋಡ್ಕೊಳ್ತೀವಿ ಅದ್ರ ಮೇಲೆ ಈ ನೀರಾವರಿ ನಿರ್ವಹಣೆ ಡಿಪೆಂಡ್ ಆಗಿದೆ. ಯಾಕಂದರೆ ಆ ಪಾತಿ ಮೇಲೆ ನಾವು ಸರಿಯಾಗಿ ಒಂದು ನಾವು ಕವರ್ ಕೊಟ್ಟರೆ ಅಥವಾ ಮಲ್ಚಿಂಗ್ ಮಾಡಿದರೆ ಅಥವಾ ಒಂದು ಹೊದಿಕೆ ಕೊಟ್ಟರೆ ಆವಾಗ ನೀರಿನ ಒಂದು ಅವಶ್ಯಕತೆ ಭಾಳ ಕಮ್ಮಿ ಆಗ್ತದೆ. ಹಾಗೆ ಆವಿಯಾಗೋದು ಕಮ್ಮಿ ಆಗ್ತದೆ. ಈ ಒಂದು ರೀತಿಯ ಒಂದು ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಹೌದು. ಈಗ ಬಹುವಾರ್ಷಿಕ ಬೆಳೆಗಳು, ವಿಶೇಷವಾಗಿ ಈ ತೋಟದ ಬೆಳೆಗಳು ಮತ್ತು ಈ ಮರವಳ್ಳಿ ಅಂತೀವಿ, ಧ್ರುವ ಫಸಲು ಅಂತಾರೆ ನಮ್ಮ ರೈತ ಬಾಂಧವರು, ಇವುಗಳನ್ನು ನಾವು ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಬೇಕು ಅಂದರೆ ನೀರನ್ನು ಬಳಸ್ಕೊಂಡು ಹೇಗೆ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈಗ ಮೊದಲೆದ್ದು ತಿಳ್ಕೋಬೇಕಾದ ನಮ್ಮ ಕರ್ನಾಟಕದ ಸುಮಾರು ರೈತರು, ಯಾವ ರೈತರು ಬಹುವಾರ್ಷಿಕ ಬೆಳೆಗಳನ್ನು ಬೆಳೀತಾರೋ ಅವರಲ್ಲಿ ಮೊದಲೇ ಒಂದು ದಾಖಲು ಮಾಡ್ಕೋಬೇಕಾದಂತಹ ಒಂದು ವಿಷಯ ಏನಂತಂದ್ರೆ, ಯಾವುದೇ ಬಹುವಾರ್ಷಿಕ ಬೆಳೆ ಇರಲಿ ಅದಕ್ಕೆ ಒಂದು ಪಾತಿ ಅಂತ ಇರಬೇಕು. ಎಷ್ಟೋ ಜನ ಪಾತಿನೇ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ, ಸುಮ್ಮನೆ ನೀರು ಹಾಯಿಸ್ಬಿಡ್ತಾರೆ, ಇಲ್ದಿದ್ರೆ ನೀರು ಖಾಲಿ ಆದ್ಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಅದು ತಪ್ಪು. ಪಾತಿ ಅಂತ ಅನ್ನೋದು ಒಂದು ಇರಲೇಬೇಕು. ಆ ಪಾತಿಯನ್ನು ನಾವು ಮುಂಗಾರು ಹಂಗಾಮಿನಲ್ಲಿ ಸರಿಯಾದ ರೀತಿಯಲ್ಲಿ ಈ ಕಳೆ ಇಲ್ಲದಂಗೆ ನೋಡಿಕೊಂಡು ಸರಿಯಾಗಿ ನೀರು ನಿರ್ವಹಣೆ ಮಾಡಿಕೊಂಡು ಆವಾಗ ಅಲ್ಲಿಗೆ ಸರಿಯಾದ ಒಂದು ಈ ಒಂದು ಕೊಟ್ಟಿಗೆ ಗೊಬ್ಬರನ ಹಾಕಿದ್ದಾಗಿದ್ದರೆ ಆ ಪಾತಿನಲ್ಲಿ ನೀರು ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ. ನೀರು ಹಿಡ್ಕೊಳ್ಳೋ ಶಕ್ತಿ ಬಹಳ ಮಹತ್ವದ ವಿಷಯ ಇರ್ತದೆ ಈ ನೀರಾವರಿಯಲ್ಲಿ. ಎಷ್ಟು ನೀರು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಎಷ್ಟು ಕೊಟ್ಟಿರೋ ನೀರು ಎಷ್ಟು ನಿಮಗೆ ಲಭ್ಯ ಆಗ್ತದೆ ಅನ್ನೋದು ಮುಖ್ಯ. ಆ ಲಭ್ಯ ಆಗೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ನೀರು ಹಿಡ್ಕೊಳ್ಳೋ ಶಕ್ತಿ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ರೈತರು ತಿಳ್ಕೋಬೇಕಾದ ವಿಷಯ ಏನಂದರೆ, ಬಹುವಾರ್ಷಿಕ ಬೆಳೆಗಳಲ್ಲಿ ನೀರು ಹಿಡ್ಕೊಳ್ಳುವಂಥ ಶಕ್ತಿನ ಆ ಒಂದು ಜಮೀನಿನಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಏನೇನು ಮಾಡಬಹುದು ಅದನ್ನೆಲ್ಲ ಮಾಡಬೇಕು. ಅಂದರೆ ಇಡೀ ಜಮೀನಿಗೆ ನಾವು ಸಾವಯವ ಗೊಬ್ಬರ ಬಳಸ್ತಲೇ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಪಾತಿಗೆ ಹಾಕ್ಕೊಳ್ಬೇಕು. ಎರಡನೇದು ಇನ್ನೊಂದು ಮಹತ್ವದಿದೆ. ಈಗ ಬಹುವಾರ್ಷಿಕ ಬೆಳೆಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಬೀಳ್ತಿರೋ ಟೈಮ್ನಲ್ಲಿ ಏನು ಮಾಡಬಹುದು ಅಂತಂದರೆ, ಈ ಒಂದು ಪಾತಿನಲ್ಲಿ ಈ ಸೆಣಬಿನಂಥ ಒಂದು ಬೆಳೆನ ಬೆಳೆದ್ಬಿಟ್ಟು 35-40 ದಿವಸ ಆದಮೇಲೆ ಅಲ್ಲೇ ಮುಗಿಸಿ ಹಾಕ್ಬಿಟ್ಟು ಅಲ್ಲೇ ತಿರುಗಿ ಹಾಕ್ಬಿಟ್ಟು ಮತ್ತೆ ಅದನ್ನು ಅಲ್ಲಿ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡಲಿಕ್ಕೆ ಅದು ಒಂದು ಇಂಪಾರ್ಟೆಂಟ್ ಸಾಧನ ಆಗ್ತದೆ. ಹಾಗಾಗಿ ನಮಗೆ ನೀರು ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ ಅನ್ನೋ ಒಂದು ವಿಚಾರ ಬರ್ತದೆ. ಇನ್ನೊಂದು ಇವತ್ತಿನ ದಿನದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡಿತಾ ಇರೋದು ಅಂದರೆ ಕೃಷಿ ಹೊಂಡಗಳು. ನೀರಾವರಿನಲ್ಲಿ ಕೃಷಿ ಹೊಂಡಗಳ ಪಾತ್ರ ಏನು ಅಂತೀರಿ? ಈಗ ಇತ್ತೀಚಿನ ಒಂದು ಕರ್ನಾಟಕ ಸರ್ಕಾರದ ನಿಲುವಿನ ಪ್ರಕಾರ ಬಹಳಷ್ಟು ಜನ, 100,000+ ಹೆಚ್ಚಿಗೆ ಜನರಿಗೆ ಇವತ್ತು ಈ ಕೃಷಿ ಭಾಗ್ಯ ಅನ್ನುವಂಥ ಒಂದು ಸವಲತ್ತು ಸಿಕ್ಕಿದೆ. ಈ ಕೃಷಿ ಭಾಗ್ಯದಲ್ಲಿ ಏನಾಗಿದೆ ಅಂದರೆ, ಒಂದು ಕೃಷಿ ಹೊಂಡನ ತೊಡ್ತಾರೆ, ಆ ಹೊಂಡದಲ್ಲಿ ನೀರು ಅಕ್ಯುಮುಲೇಟ್ ಆದಮೇಲೆ ಆ ನೀರನ್ನು ಬಳಸಲಿಕ್ಕೆ ಅವರು ಪಂಪನ್ನ ಕೂಡ ಅವರೇ ಕೊಡ್ತಾರೆ. ಆ ಪಂಪ್ ಮುಖಾಂತರ ಅವರಿಗೆ ಈ ಒಂದು ಬೇಸಿಗೆನಲ್ಲಿ ನೀರಾವರಿ ಮಾಡೋಕೆ ಸಾಕಷ್ಟು ಅನುಕೂಲಗಳಿದೆ. ರಕ್ಷಕ ನೀರಾವರಿ ಕೊಡಬಹುದು, ಇಲ್ಲದ್ರೆ ಆ ಪಂಪ್ನಿಂದ ನಮಗೆ ಈ ಹನಿ ನೀರಾವರಿ ಅಳವಡಿಸಬಹುದು. ಇದು ಆ ನೀರಿನ ಲಭ್ಯತೆ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ನಿರ್ಧಾರ ಮಾಡಬೇಕು. ಅಂದರೆ ಕೃಷಿ ಹೊಂಡಗಳು ಬಹಳಷ್ಟು ಮುಖ್ಯ ಪಾತ್ರ ವಹಿಸ್ತವೆ. ಅಂದರೆ ಕೃಷಿ ಹೊಂಡಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡು ಮುಂಗಾರಿನಲ್ಲಿ ಬಿದ್ದಂತ ಮಳೆ ನೀರನ್ನ ಸಂಗ್ರಹಣೆ ಮಾಡ್ಕೊಂಡ್ರೆ ಇವೆಲ್ಲ ಒಂದು ಅನುಕೂಲ ಆಗುತ್ತೆ. ಅದು ಒಂದ್ ರೀತಿ. ಇನ್ನೊಂದ್ ತರ ಇದೆ, ಆ ಕೃಷಿ ಹೊಂಡನ ಬರೀ ಮಳೆ ನೀರಿಗೋಸ್ಕರ ಅಷ್ಟೇ ಅಲ್ಲ, ಬೋರ್ವೆಲ್ ನೀರು ಕೂಡ ಅಲ್ಲಿ ಇಡಬಹುದು, ಸಂಗ್ರಹಣೆ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡು. ಅಂದ್ರೆ ವಿದ್ಯುತ್ ಸಮಸ್ಯೆ ಇದ್ದಾಗ ಈ ಸಂಪರ್ಕವನ್ನು ಆ ರೀತಿನೂ ಮಾಡ್ಕೋಬಹುದು. ಆದ್ರೆ ಕೃಷಿ ಹೊಂಡ ಎಲ್ಲೆಲ್ಲಿ ಮಾಡಿರ್ತದೋ ಅಲ್ಲಿ ನಮಗೆ ಪ್ಲಾಸ್ಟಿಕ್ ಲೈನಿಂಗ್ ಬಹಳ ಮಹತ್ವದ್ದು. ಇಲ್ಲದ್ರೆ ನೀರೆಲ್ಲ ಕೆಳಗಡೆ ಜಾರಿ ಹೋಗ್ಬಿಡ್ತದೆ, ಆವಿಯಾಗಿ ಹೋಗುತ್ತೆ, ಮತ್ತೆ ಬಸ್ತುನು ಹೋಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಸೂಕ್ಷ್ಮ ನೀರಾವರಿ ಅಂತ ಕೇಳ್ತಾ ಇದ್ದೀವಿ, ಕಿರುನೀರಾವರಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಪ್ರಾಮುಖ್ಯತೆ ಈ ಬೇಸಿಗೆನಲ್ಲಿ ಎಷ್ಟರ ಮಟ್ಟಿಗಿದೆ ಅಂತೀರ? ಬಹಳ ಇದೆ. ಯಾಕೆ ಅಂದರೆ, ನೀರಿನ ಒಂದು ಲಭ್ಯತೆ ಕಮ್ಮಿ ಇರಬೇಕಾದ್ರೆ ಕಿರು ನೀರಾವರಿ ಅಥವಾ ಹನಿ ನೀರಾವರಿ ಅಂತ ಏನಂದ್ರೆ, ಅದರಲ್ಲಿ ಸೂಕ್ಷ್ಮ ನೀರಾವರಿಯನ್ನು ಅಳವಡಿಸೋದು ಬಹಳ ಸೂಕ್ತ. ಸೂಕ್ಷ್ಮ ನೀರಾವರಿಯಲ್ಲಿ ಬೇರೆ ಬೇರೆ ಬೇರೆ ಬೇರೆ ಪದ್ಧತಿಗಳಿವೆ. ಆ ಎಲ್ಲ ಸೂಕ್ಷ್ಮ ನೀರಾವರಿಯಲ್ಲಿ ಒಂದು ಮೂಲ ತತ್ವ ಏನಪ್ಪ ಅಂದರೆ, ಕಡಿಮೆ ನೀರನ್ನ ಬಳಸಿಬಿಟ್ಟು ಬೆಳೆಗಳನ್ನು ಹಾನಿ ಆಗದಂಗೆ ನೋಡ್ಕೊಳ್ಳೋದು ಮುಖ್ಯ ಒಂದು ಉದ್ದೇಶ. ಕಡಿಮೆ ನೀರಿನಿಂದ ಹೆಚ್ಚು ಪ್ರದೇಶಕ್ಕೆ ಉಳಿಸೋದು, ಆ ಬೆಳೆಗಳ ಒಂದು ಒಂದು ಇಳುವರಿ ಕಡಿಮೆ ಆಗದೆ ಹಂಗೆ ನೋಡ್ಕೊಳ್ಳೋದು, ಅವಶ್ಯಕತೆಗೆ ಅನುಗುಣವಾಗಿ ಕೊಡೋದು, ಪೋಲ್ ಆಗದಿರುವಂಗೆ ತಡೆಯೋದು ಮುಖ್ಯ. ಇದರಲ್ಲಿ ಏನಿದೆ ಅಂದರೆ, ನಾವು ಎಲ್ಲ ಬೆಳೆಗಳಿಗೂ ಕೆಲವೊಂದು ಉಪಯೋಗ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ ಇಲ್ಲ ಅಂತ ಹೇಳೋದಲ್ಲ, ಆದರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿ ಅಳವಡಿಸಬೇಕಾಗ್ತದೆ. ಈಗ ಉದಾಹರಣೆಗೆ, ಈಗ ನಾವು ಸೂಕ್ಷ್ಮ ನೀರಾವರಿನಲ್ಲಿ ನಮಗೆ ಒಂದು ತುಂತುರು ನೀರಾವರಿ ಅಂತಿದೆ, ಹನಿ ನೀರಾವರಿ ಅಂತಿದೆ. ಈ ತುಂತುರು ನೀರಾವರಿ ಎಲ್ಲ ಬೆಳೆಗಳಿಗೂ ಸೂಟ್ ಆಗಲ್ಲ, ಕೆಲವೊಂದು ಬೆಳೆಗಳಿಗೆ ಮಾತ್ರ ಸೂಕ್ತದೆ. ಈ ಬೇಸಿಗೆ ವಿಷಯಕ್ಕೆ ಬಂದರೆ ತುಂತುರು ನೀರಾವರಿ ಸರಿಯಾದಲ್ಲ, ಯಾಕೆಂದರೆ ಅಲ್ಲಿ ನೀವು ಬಿಟ್ಟಿರೋ ನೀರೆಲ್ಲ ಆವಿಯಾಗಿ ಹೋಗುವಂಥ ಅವಕಾಶ ಜಾಸ್ತಿ ಇರ್ತದೆ. ಅದಕ್ಕೆ ಬೇಸಿಗೆನಲ್ಲಿ ತುಂತುರು ನೀರಾವರಿನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು, ಹನಿ ನೀರಾವರಿ ಅವಕಾಶ ಇದ್ದರೆ ಜಾಸ್ತಿ ಮಾಡಬೇಕು. ಆದರೆ ಇಷ್ಟೆಲ್ಲ ಹೇಳಿದ್ರು ಒಂದು ವಿಚಾರ, ಈಗ ಬೇಸಿಗೆ ಬಂತು ಅಂತ ಈಗ ತಕ್ಷಣಕ್ಕೆ ನಾವು ಯಾರು ಅದನ್ನು ರೈತರು ಈಗ ತುಂತುರು ನೀರಾವರಿ ಅಂತ ತಕ್ಷಣಕ್ಕೆ ಈ ತಕ್ಷಣಕ್ಕೆ ಅಳವಡಿಸಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಮೊದಲಿಂದ ಪ್ಲ್ಯಾನ್ ಮಾಡಬೇಕಾಗ್ತದೆ. ಈಗ 4-5 ತಿಂಗಳಿಂದ ಪ್ಲ್ಯಾನ್ ಮಾಡಿದರೆ ಆ ಥರ ಮಾಡ್ಕೋಬೋದು. ಅಂದರೆ ಇವಕ್ಕೆಲ್ಲ ಸಾಕಷ್ಟು ಪೂರ್ವ ತಯಾರಿ ಇರಲೇಬೇಕು. ಇನ್ನು ಮುಖ್ಯವಾಗಿ ನಾವು ಈ ಬೇಸಿಗೆನಲ್ಲಿ ನೀರಾವರಿ ಬೆಳೆಗಳನ್ನು ಏನು ನೀರಾವರಿ ವ್ಯತ್ಯಯ ಉಂಟಾಗತ್ತಲ್ಲ, ಅದರಿಂದ ಯಾವ ರೀತಿ ಕಾಪಾಡ್ಕೋಬಹುದು, ಕಾಪಾಡುವಂಥ ಬಗೆ ಹೇಗೆ ಅಂತೀರಿ? ಈಗ ನಾನು ಹೇಳಿದ ಹಾಗೆ ನೀರಿನ ನಿರ್ವಹಣೆ ಬಹಳ ಮಹತ್ವದ ವಿಷಯ. ನೀರಿನ ನಾವು ಇರೋ ಲಭ್ಯರೋ ನೀರನ್ನು ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅನ್ನೋದು ಬಹಳ ಮಹತ್ವ. ಅಂದರೆ ಬೆಳೆಯ ಅವಶ್ಯಕತೆ ನೋಡ್ಕೋಬೇಕು. ಈಗ ನಾವು ಜಮೀನಿನಲ್ಲಿ ಬಂದಿರೋ ನೀರನ್ನ, ನೀರಾವರಿಯಿಂದ ಬಂದಿರಲಿ ಅಥವಾ ಮಳೆಯಿಂದ ಬಂದಿರಲಿ, ಆ ನೀರನ್ನ ನಾವು ಎಷ್ಟು ದಿವಸ ನಾವು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಪಾಸಿಬಲ್ ಇದೆ, ಅಥವಾ ಅವಕಾಶಗಳಿದೆ, ಅಥವಾ ಬೋರ್ವೆಲ್ ನಿಂದ ಬಂದಿರೋ ನೀರನ್ನ ನಾವು ಪೋಲ್ ಆಗದಿರೋ ಹಾಗೆ ಬೆಳೆಗಳಿಗೆ ಹೇಗೆ ಮುಟ್ಟಿಸ್ತೀವಿ, ಇವೆಲ್ಲದರ ಮೇಲೆ ನಾವು ಬೇಸಿಗೆನಲ್ಲಿ ನಮಗೆ ಏನೇನು ಮಾಡಬಹುದು, ಯಾವ್ಯಾವ ರೀತಿ ಟೆಕ್ನಾಲಜಿ ಬಳಸಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ಆ ಥರ ಅವನ್ನೆಲ್ಲ ನೋಡಿಕೊಂಡು ನಾವು ಈಗ ಹೊದಿಕೆ ವಿಚಾರ ಬಂದಂತ ತಿಳ್ಕೊಳ್ಳಿ ನೀವು. ಹೊದಿಕೆ ಅನ್ನೋದು ಏನಂದ್ರೆ ಭೂಮಿಯ ಮೇಲ್ಮೈ ಇರುವಂತಹ ಒಂದು ಯಾವ್ದಾದ್ರು ಒಂದು ರೀತಿಯಿಂದ ಹೊದಿಕೆ ಮಾಡಬಹುದು. ಉದಾಹರಣೆಗೆ ಈಗ ನಮ್ಮ ತ್ಯಾಜ್ಯ ವಸ್ತುಗಳು ಇರ್ತಾವ, ಆ ತ್ಯಾಜ್ಯ ವಸ್ತುಗಳಿಂದ ಹೊದಿಕೆ ಮಾಡಬಹುದು, ಇಲ್ಲಾದ್ರೆ ಕೊಟ್ಟಿಗೆ ಗೊಬ್ಬರದಿಂದ ಹೊದಿಕೆ ಮಾಡಬಹುದು, ಕೊನೆಗೆ ಏನ್ ಸಿಕ್ಕಿಲ್ಲ ಅಂತಂದ್ರೆ ಪೇಪರ್ ನಿಂದ ಹೊದಿಕೆ ಮಾಡುವಂತ ರೈತರು ಇದ್ದಾರೆ. ಇವತ್ತು ಈ ಪ್ಲಾಸ್ಟಿಕ್ ಹೊದಿಕೆನೂ, ಪ್ಲಾಸ್ಟಿಕ್ ಹೊದಿಕೆನೂ ಬಂದಿದೆ. ಪ್ಲಾಸ್ಟಿಕ್ ಹೊದಿಕೆ ಮಾಡಿದ್ರೆ ಇನ್ನೂ ಸೂಕ್ತ ಆಗ್ತದೆ. ಈಗ ಕೆಲವೊಂದು ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಪ್ಲಾಸ್ಟಿಕ್ ಹೊದಿಕೆ ಇಟ್ಕೊಂಡು ನಾವು ಎಲ್ಲೆಲ್ಲಿ ನಮಗೆ ಬೆಳೆಗಳು ಬೆಳಿತೀವೋ ಅಲ್ಲಿ ನೀರಿನ ಆವಿಯಾಗುವ ಪ್ರಮಾಣ 100% ಕಮ್ಮಿ ಆಗ್ಬಿಡ್ತದೆ. ಹಾಗಾಗಿ ನಮಗೆ ಕಡಿಮೆ ನೀರಲ್ಲೂ ಕೂಡ ಒಳ್ಳೆ ಫಸಲು ಬರುವಂತಹ ಒಂದು ಅವಕಾಶ ಅದರಲ್ಲಿ ಇರ್ತದೆ. ಹೊದಿಕೆ ಬಹಳ ಮಹತ್ವದ್ದು. ಹಾಗಂತ ಹೇಳಿ ಎಲ್ಲ ಬೆಳೆಗಳು ಹೊದಿಕೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಯಾರೋ ಒಬ್ರು ಮೆಕ್ಕೆಜೋಳ ಬೆಳೆದಿದ್ದಾರೆ, ಅದಕ್ಕೆ ಹೊದಿಕೆ ಮಾಡೋದು ಹೇಗೆ, ಅದು ತುಂಬಾ ಕಷ್ಟ ಆಗ್ತದೆ. ಬಹುವಾರ್ಷಿಕ ಬೆಳೆಗಳಿಗೆ ಈ ಪಾತಿ ಇರ್ತದಲ್ಲ, ಅಲ್ಲಿ ಹೊದಿಕೆ ಮಾಡೋದು ಬಹಳ ಸುಲಭದ ಕೆಲಸ. ಮೆಕ್ಕೆಜೋಳದಂತ ಬೆಳೆಗಳಲ್ಲಿ ಮುಖ್ಯವಾಗಿ ನಾವು ಸಾಲು ಬಿಟ್ಟು ಸಾಲು ನೀರನ್ನು ಹಾರಿಸುವಂತ ಪದ್ಧತಿ ಅನುಸರಿಸಿ ಆ ತರ ಅಲ್ಲಿ ಅಲ್ಲಿ ಪದ್ಧತಿಗಳು ಬೇರೆ ಆಗ್ತವೆ. ನೀರು ಕಮ್ಮಿ ಇತ್ತಂದ್ರೆ 2-3 ಸಾಲಿಗೆ ಒಂದೊಂದು ಸಾಲು ನಾವು ನೀರು ಹಾಯಿಸಿದ್ರು ಕೂಡ ಬೆಳೆಗಳು ಹಾಳಾಗೋದನ್ನು ತಡಿಬಹುದು. ಇಳುವರಿ ಜಾಸ್ತಿ ಬರ್ಲಿಕ್ಕಿಲ್ಲ, ಬಟ್ ಕಂಪ್ಲೀಟ್ ಹಾಳಾಗೋದನ್ನು ತಡಿಬಹುದು. ಹಾಗಾಗಿ ಅದನ್ನ ಮಾಡಬಹುದು. ಅಂದ್ರೆ ಈಗ ನೀರನ್ನು ಹಾಯಿಸುವಾಗ ಒಂದು ಸಾಲಿಗೆ, ಮುಂದಿನ ಸರಿ ಹಾಯಿಸುವಾಗ ಇನ್ನೊಂದ್ಸಾಲಿಗೆ, ಈ ರೀತಿಯಾಗಿ ಬಿಟ್ಬಿಟ್ಟು ನಾವು ಮಾಡ್ತಾ ಹೋಗಿ ಒಟ್ಟಾರೆ ನೀರಿನ ಸದುಪಯೋಗವನ್ನು ಪಡ್ಕೊಳ್ಳಿ. ಎಲ್ಲಿ ಸಾಲ್ ನೀರು ನೀರಾವರಿ ಕೊಡ್ತಾರ ಅಲ್ಲಿ ಮುಖ್ಯವಾದ ಏನಂದ್ರೆ ಈ ಬಿಟ್ಬಿಟ್ಟು ನೀರು ಕೊಡೋದು ಒಂದು ಪದ್ಧತಿ, ಆದ್ರೆ ಇನ್ನೊಂದು ಏನಂದ್ರೆ ಅಲ್ಲಿ ಸಾಲಿನಲ್ಲಿ ಇರುವಂತಹ ಒಂದು ಈ ಸ್ಲೋಪ್ ಏನಿದೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಮಹತ್ವದ್ದು. ಜಾಸ್ತಿ ಇಳುವರಿ ಇಳಿಜಾರು ಕೊಟ್ಬಿಟ್ಟು ಈಗ ಏನಾಗಿದೆ ಅಂದ್ರೆ ನೀವು ಹೇಳ್ತಾರ ಮಾಡಿದ್ರು ಕೂಡ ಈ ಭೂಮಿಗೆ ಬೆಳೆಗಳಿಗೆ ನೀರು ಲಭ್ಯ ಆಗಲ್ಲ, ಮೇಲಿರುವಂತ ಬೆಳೆಗೆ ನೀರು ಸಿಗೋದಿಲ್ಲ, ಕೆಳಗಡೆ ನೀರು ಜಾಸ್ತಿ ಆಗ್ಬಿಡ್ತದೆ. ಅಂದ್ರೆ ಜಮೀನಿನ ಮಟ್ಟ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ, ಬಹಳ ಮಹತ್ವದ. ನೀರಾವರಿ ನಿರ್ವಹಣೆಯಲ್ಲಿ ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅನುಸರಿಸ್ತೀವಲ್ಲ, ಅದರಲ್ಲಿ ಭೂಮಿ ಮಟ್ಟ ಮಾಡೋದು ಬಹಳ ಮುಖ್ಯ, ನೀರಾವರಿಗೆ ಬಹಳ ಮುಖ್ಯವಾದ ಅಂಶ ಅಂತಾನೆ ನಾವು ಪರಿಗಣಿಸ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಎರಡು ವಿಧಾನಗಳಿದ್ದಾವೆ, ಇವುಗಳಲ್ಲಿ ಬೇಸಿಗೆಗೆ ಯಾವುದು ಸೂಕ್ತ ಅಂತೀರಿ? ಬೇಸಿಗೆಗೆ ತುಂತುರು ನೀರಾವರಿ ಉಪಯೋಗ ಮಾಡಬಾರದು. ಈ ಮೊದಲೇ ಹೇಳಿದ್ರೆ ಯಾಕೆಂದ್ರೆ ಬೇಸಿಗೆನಲ್ಲಿ ಸುಮಾರು ನಮ್ಮ ಒಂದು ಉಷ್ಣಾಂಶ 30-35 ಡಿಗ್ರಿ ತನಕ ಹೋಗ್ಬಿಡ್ತದೆ. ಆವಾಗ ನೀರಿನ ಒಂದು ಆವಿಯಾಗುವ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಬೆಳೆಗಳಿಗೆ ಸಿಗುವಂತಹ ಲಭ್ಯ ಕಡಿಮೆ ಆಗ್ತದೆ. ಇದು ಮೊದಲನೇದು. ಎರಡನೇದು ಏನಂತಂದ್ರೆ ಈ ಭೂಮಿ ಮೇಲೆ ಕೊಟ್ಟಿರುವಂತಹ ನೀರು ಕೂಡ ಮತ್ತೆ ಆವಿಯಾಗಿ ಹೋಗ್ತದೆ. ಇದು ಗಾಳಿಯಿಂದ ಆವಿಯಾಗೋದು ಬೇರೆ, ಭೂಮಿ ಮುಟ್ಟಿದ್ಮೇಲೂ ಆವಿಯಾಗೋದು ಬೇರೆ. ಇವು ಎರಡೂ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅದು ಅಷ್ಟು ಸೂಕ್ತ ಆಗಲ್ಲ. ಆದ್ರೆ ಹನಿ ನೀರಾವರಿ ಖಂಡಿತವಾಗಿ ಸೂಕ್ತ. ಹನಿ ನೀರಾವರಿ ಬಹಳ ಸೂಕ್ತವಾದ್ದು. ಒಂದು ವೇಳೆ ನೀರಿನಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳಿದ್ರು ಕೂಡ ಹನಿ ನೀರಾವರಿನಲ್ಲಿ ಅಷ್ಟು ಕಾಣೋದಿಲ್ಲ. ಅದು ಲವಣಯುಕ್ತ ನೀರು ಇಂಥವಿದ್ರು ಸ್ವಲ್ಪ ತಡೆದು ಬೆಳೆಗೆ ಅನುಕೂಲ ಆಗುತ್ತೆ. ಇಲ್ಲ, ಲವಣಯುಕ್ತ ನೀರಿತ್ತಂದ್ರೆ ಅದಕ್ಕೆ ಬೇರೆ ಒಂದು ಹಾದಿಗಳಿವೆ. ಲವಣಯುಕ್ತ ನೀರಿತ್ತು ನಾವು ಅದರಿಂದ ನಾವು ಹನಿ ನೀರಾವರಿ ಮಾಡಬೇಕು ಅಂತಾಗಿತ್ತಂದ್ರೆ ಅದಕ್ಕೆ ನಾವು ಲವಣಾಂಶ ಕಮ್ಮಿ ಮಾಡೋಕೆ ಕೆಲವೊಂದು ಹಾದಿಗಳನ್ನು ಮಾಡಬೇಕು, ಅಥವಾ ಲವಣಾಂಶನ ತಡ್ಕೊಳ್ಳುವಂತಹ ಬೆಳೆಗಳಿಗೆ ಉಪಯೋಗ ಮಾಡಬಹುದು. ಯಾಕೆಂದ್ರೆ ಬೇಸಿಗೆನಲ್ಲಿ ನೀರಿನ ಲವಣಾಂಶ ಜಾಸ್ತಿ ಆಗೋ ಸಾಧ್ಯತೆನೂ ಇರುತ್ತೆ. ನೀರಿನ ಪ್ರಮಾಣ ಕಡಿಮೆ ಆದಾಗ ನೀರಿನ ಲವಣಾಂಶ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮಹತ್ವದ ಏನಂದ್ರೆ ಬೋರ್ವೆಲ್ ನೀರು ಆಳಕ್ಕೆ ಹೋದ್ರೆ ಲವಣಾಂಶ ಜಾಸ್ತಿ ಆಗ್ತದೆ. ಅದು ಬಹಳ ಮಹತ್ವದ್ದು. 500-600 ಅಡಿಗಿಂತ ಜಾಸ್ತಿ ಹೋದ್ರೆ ಲವಣಾಂಶ ಜಾಸ್ತಿ ಆಗ್ಬಿಡ್ತದೆ. ಆವಾಗ ನಮಗೆ ಒಂದ್ ಸಮಸ್ಯೆಗಳು ಬರುವಂತಹ ಅಂದ್ರೆ ನಮ್ಮ ಕೊಳವೆ ಬಾವಿನ ನೀರಿನ ಪರೀಕ್ಷೆ ಆಧಾರದ ಮೇಲೂ ಕೂಡ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡು ಇಲ್ಲೇ ಹೋದ್ರೆ ಅದು ಕೂಡ ತೊಂದರೆ ಆಗುತ್ತೆ. ಉದಾಹರಣೆಗೆ ನಾನು ಎಷ್ಟೋ ಸಲ ಒಂದು ಸಂದರ್ಭದಲ್ಲಿ ಎನ್ನುವುದಾಗಿ ಹೇಳ್ತೀನಿ, ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ನಲ್ಲಿ ದ್ರಾಕ್ಷಿ ಬೆಳೆಯುವಂತಹ ಒಂದು ತೋಟದಲ್ಲಿ ನೀರಿನ ಒಂದು ಗುಣಮಟ್ಟದಿಂದ ಇಡೀ ದ್ರಾಕ್ಷಿ ಬೆಳೆ ಹಾಳಾಗುವಂತಹ ಒಂದು ಸಂದರ್ಭವನ್ನು ನಾವು ನೋಡಿದೀವಿ. ಲವಣಾಂಶ ಶೇಕಡ 0.3 ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಒಣಗೋಗ್ಬಿಡುತ್ತೆ. ಇನ್ನು ಇನ್ನೊಂದು ಮುಖ್ಯವಾದ ಒಂದು ಅಂಶ ಅಂದ್ರೆ ಇತ್ತೀಚೆಗೆ ನಾವು ಈ ಭೂ ಅಂತರ್ಗತ ಹನಿ ನೀರಾವರಿ ಅಂತ ಕೇಳ್ತಾ ಇದ್ವಿ. ಈ ರೀತಿ ಅಂದ್ರೆ ಏನು, ಇದು ಯಾವ ಬೆಳೆಗೆ ಸೂಕ್ತ ಅಂತೀರ? ಈ ಭೂ ಅಂತರ್ಗತ ಹನಿ ನೀರಾವರಿ ಅಂತಂದ್ರೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತೀವಿ ನಾವು. ಅಂದ್ರೆ ಭೂಮಿ ಮೇಲೆ ಲ್ಯಾಟ್ರಲ್ ಪೈಪ್ ಗಳನ್ನು ಒಯ್ಯೋ ಬದಲು ಭೂಮಿ ಒಳಗಡೆ ಲ್ಯಾಟ್ರಲ್ ಪೈಪ್ ಒಯ್ಯೋದು ಅಂತ ಅರ್ಥ. ಭೂಮಿಯಿಂದ ಒಂದು 10 ಸೆಂಟಿಮೀಟರ್ ಕೆಳಗಡೆ ಪೈಪ್ಗಳು ಹೋಗ್ತಾವ, ಆ ಪೈಪ್ಗಳು ಮೇಲ್ ಕಾಣೋದಿಲ್ಲ ಭೂಮಿ ಕೆಳಗಡೆ ಹೋಗ್ಬಿಡ್ತಾವ. ಆವಾಗ ನೀರಿನ ಒಂದು ಪೋಲಾಗುವಿಕೆ ಇನ್ನೂ ಕಮ್ಮಿ ಆಗ್ತದೆ. ಹಾಗಾಗಿ ತೀರ ಕಡಿಮೆ ನೀರಲ್ಲಿ ನಮಗೆ ಈ ಒಂದು ನೀರಾವರಿ ಮಾಡುವಂತಹ ವಿಧಾನ ಅಂದ್ರೆ ಭೂ ಅಂತರ್ಗತ ಹನಿ ನೀರಾವರಿ ಅಂದ್ರೆ ಅದಕ್ಕೆ ಬೇರಿನ ವಲಯಕ್ಕೆ ನೀರು ಲಭ್ಯ ಆಗುತ್ತೆ. ಹಾ, ಬೇರಿನ ವಲಯಕ್ಕೆ ನೇರವಾಗಿ ಮುಟ್ಟಿಸುವಂತಹ ಒಂದು ಸಾಧನ ಇದು. ಆದ್ರೆ ಒಂದು ವಿಚಾರ ಮಹತ್ವದಿದ್ದರೆ ಇದು ಎಲ್ಲಾ ಬೆಳೆಗೂ ಸೂಕ್ತ ಆಗಲ್ಲ. ಯಾವ ಬೆಳೆಗಳಿಗೆ? ಕಬ್ಬಿಗೆ ಮಾತ್ರ ಸೂಕ್ತ ಆಗುವಂತಹ. ಕಬ್ಬಿಗೆ ಮಾತ್ರ. ಇಲ್ಲಿ ಒಂದು ವಿಚಾರ ಏನಂದ್ರೆ, ಒಂದು ಸಲ ಭೂಮಿ ಒಳಗಡೆ ಪೈಪ್ ಹೋದ್ರೆ ಅದನ್ನ ನಾವು 5 ವರ್ಷ ತೆಗೆಯಲ್ಲ, ಅಲ್ಲೇ ಇರ್ತದ. ಅಲ್ಲಿಗೆ ಏನಾಯ್ತು ಅಂದ್ರೆ, ನಾವು ಯಾವ ರೀತಿ ಬೇಸಾಯ ಮಾಡಕ್ ಬರಲ್ಲ. ಅವಾಗ ಬೇಸಾಯ ಮಾಡಕ್ ಬರಲ್ಲ ಅಂದ್ರೆ ಈ ನಮ್ ಕಬ್ಬಿಗೆ ಏನಾಗ್ತದೆ ಅಂದ್ರೆ, ಕುಳೆ ಬೆಳಿತೀವಲ್ಲ, ಅವು ಬೇಸಾಯ ಮಾಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಅದನ್ನ ಸೂಟ್ ಆಗ್ತದೆ. ಇಲ್ಲದ್ರೆ ಕೆಲವೊಂದ್ ಕಡೆ ಈ ಬಾಳೆಗೂ ಮಾಡಿದವರು ಇದ್ದಾರೆ. ಅವು ಎರಡು ಬೆಳೆ ಬಿಟ್ರೆ ಇನ್ ಯಾವ ಬೆಳೆಗೂ ಈ ಒಂದು ಒಂದು ಪದ್ಧತಿ ಸೂಕ್ತ ಆಗಲ್ಲ. ಈಗ ಸಾಮಾನ್ಯವಾಗಿ ಈ ಹನಿ ನೀರಾವರಿ ವಿಧಾನ ಇದೆಯಲ್ಲ, ನಾವು ಯಾವ್ಯಾವ ಬೆಳೆಗಳಿಗೆ ಅಳವಡಿಸ್ಕೋಬಹುದು ಅಂತೀರ? ಇದು ನೋಡಿ, ಹನಿ ನೀರಾವರಿ ತಾತ್ವಿಕವಾಗಿ ಎಲ್ಲಾ ಬೆಳೆಗೂ ಅಳವಡಿಸಬಹುದು ತಾತ್ವಿಕವಾಗಿ. ಆದ್ರೆ ವೆಚ್ಚದ ದೃಷ್ಟಿಯಿಂದ ನೋಡಿದಾಗ ಎಲ್ಲಾ ಬೆಳೆಗೂ ಸೂಕ್ತ ಆಗಲ್ಲ. ಯಾವ ಬೆಳೆ ನಮಗೆ ಜಾಸ್ತಿ ಇಳುವರಿ ಕೊಡ್ತದೋ, ಯಾವ ಬೆಳೆಯಿಂದ ಜಾಸ್ತಿ ನಮಗೆ ಆದಾಯ ಬರ್ತದೋ ಅಂತ ಬೆಳೆಗೆ ಇದನ್ನ ಅಳವಡಿಸೋದು ಸೂಕ್ತ. ಮತ್ತೆ ಅಗಲವಾದ ಸಾಲುಗಳು ಎರಡನೇದ್ದು ಏನಂತಾರೆ, ಈ ಸಾಲುಗಳದ್ದು ಒಂದು ಅಂತರ ಕಡಿಮೆ ಇದ್ರೆ ಖರ್ಚು ಜಾಸ್ತಿ ಬರ್ತದೆ. ನಿಜ, ಕಡಿಮೆ ಇದ್ರೂ ಕೂಡ ನಾವು ಅಳವಡಿಸಬಹುದು ಅಂದ್ರೆ ಅದರಿಂದ ಆದಾಯ ಜಾಸ್ತಿ ಇರಬೇಕು, ಆವಾಗ ಅಳವಡಿಸಬಹುದು. ಆದಾಯ ಕಮ್ಮಿ ಇದ್ದು ನೀವು ಸಾಲಗಳ ಅಂತರ ಕಮ್ಮಿ ಇದ್ದಾಗ ಖರ್ಚು ಜಾಸ್ತಿ ಇದ್ದಾಗ ಮಾಡ್ಕೊಂಡಾಗ ಅದರಿಂದ ನಿಮಗೆ ಇದು ಅಷ್ಟು ಆದಾಯ ಬರಲ್ಲ. ಈಗ ಭತ್ತಕ್ಕೆ ನಾವು ಅಳವಡಿಸ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಭತ್ತಕ್ಕೆ ಅಳವಡಿಸೋದು ವಿಚಾರ ಬಂದಾಗ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿವಸದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಭತ್ತಕ್ಕೂ ಕೂಡ ನಾವು ಹನಿ ನೀರಾವರಿ ಅಳವಡಿಸಬಹುದು ಅಂತ ನಾವು ಪ್ರಾಯೋಗಿಕವಾಗಿ ನಾವು ಕಂಡುಹಿಡಿದ್ವಿ, ಪ್ರಯೋಗಗಳು ಮಾಡಿದ್ವಿ. ಈಗ ಒಂದು 1 ಎಕರೆಗಟ್ಟಲೆ ಜಾಗದಲ್ಲಿ ಕೂಡ ಅದನ್ನು ಮಾಡಿ ತೋರಿಸಿದ್ವಿ. ಆದ್ರೆ ಅದು ಇನ್ನೂ ನಮಗೆ ರೈತರ ಒಂದು ಮಟ್ಟಕ್ಕೆ ಪ್ರಚಾರ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ರೈತರ ಮಟ್ಟಿಗೆ ಬೇರೆ ಬೇರೆ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಆದ್ರೆ ತಾತ್ವಿಕವಾಗಿ ಮಾಡಬಹುದು, ಯಶಸ್ವಿಯಾಗಿ ಮಾಡಬಹುದು. ಇಲ್ಲ, ಏನ ಒಂದು ಇಳುವರಿ ಕೊರತೆ ಆಗದಂಗೆ ಮಾಡಬಹುದು. ಆದ್ರೆ ಈ ಮಿಕ್ಕದ ಬೆಳೆಗಳೇನಿದೆಲ್ಲ ಅದರಲ್ಲಿ ಈ ಒಂದು ಬಹುವಾರ್ಷಿಕ ಬೆಳೆಗಳು ಅಥವಾ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಸಾಕಷ್ಟು ದೂರ ಇರುವಂತ ಬೆಳೆಗಳು, ಅದರಲ್ಲಿ ನೇರವಾಗಿ ಹನಿ ನೀರಾವರಿ ಬಹಳ ಅನುಕೂಲ ಆಗುವಂತಹ ವಿಚಾರ. ಯಾಕಂದ್ರೆ ನೀರಿನ ಅವಶ್ಯಕತೆ ಕಮ್ಮಿ ಇರ್ತದೆ, ಲ್ಯಾಟ್ರಲ್ ಖರ್ಚು ಕಮ್ಮಿ ಇರ್ತದೆ, ಹಾಗಾಗಿ ಅದು ಅನುಕೂಲ ಆಗ್ತದೆ ಅಷ್ಟೇ. ಅಂದ್ರೆ ಈಗ ಹನಿ ನೀರಾವರಿನಲ್ಲೂ ಕೂಡ ಏನಾದರೂ ವಿಧಗಳಿದೆ? ಬಹಳಷ್ಟು ವಿಧಾನಗಳಿವೆ. ಬಹಳಷ್ಟು ಹನಿ ನೀರಾವರಿ ಅನ್ನೋದು ಒಂದೇ ತರ ಅಲ್ಲ. ಈಗ ಉದಾಹರಣೆಗೆ, ಹನಿ ನೀರಾವರಿಯಲ್ಲಿ ಪೈಪ್ಗೆ ರಂಧ್ರ ಇರ್ತದೆ. ಆ ರಂಧ್ರ ಯಾವ ರೀತಿ ಇರ್ತದೆ ಅಂದ್ರೆ, ನಮ್ಗೆ ಯಾವ ಎಲ್ಲಿ ನಮ್ಗೆ ನೀರು ಒಸರ್ಬೇಕೋ ಅಲ್ಲಿ ಮಾತ್ರ ರಂಧ್ರ ಕೊಟ್ಟಿರ್ತಾರೆ ಅವರು. ಇದು ಇನ್ಲೈನ್ ಡ್ರಿಪ್ಸ್ ಅಂತಾರೆ ಇದಕ್ಕೆ, ಇನ್ಲೈನ್ ಡ್ರಿಪ್ಸ್. ಇದನ್ನ ನಾವು ಬೇರೆ ಬರೀ ಪೈಪ್ ಕಂಡಂಗೆ ಕಾಣ್ತದೆ, ಆದ್ರೆ ನಿಧಾನವಾಗಿ ಒಸರ್ತದೆ. ಅದು ಗಂಟೆಗೆ 2 ಲೀಟರ್ ಆಗ್ಬೋದು, 4 ಲೀಟರ್ ಆಗ್ಬೋದು, 6 ಲೀಟರ್ ಆಗ್ಬೋದು, ಹೀಗೆ ಒಸರುವಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅದು ಬಿಟ್ಬಿಟ್ರೆ ನಾರ್ಮಲ್ ಲ್ಯಾಟ್ರಲ್ ಪೈಪ್ಗೆ ನಾವೇನು ಜೋಡಿಸ್ಬೋದು ಅಂದ್ರೆ, ಈ ಎಮಿಟರ್ಸ್ ಅಂತ ಜೋಡಿಸ್ಬೋದು. ಎಮಿಟರ್ಸ್ 4 ರಿಂದ 6 ಲೀಟರ್ 8 ಲೀಟರ್ ಗಂಟೆ ಕೊಡುವಂತ ಒಂದು ಪ್ರಸಿದ್ಧ. ಇಲ್ಲಿದ್ರೆ ಡ್ರಿಪ್ಪರ್ಸ್ ಅಂತ ಇದ್ದವು, ಅವು ಹನಿ ಹನಿ ಹನಿಯಾಗಿ ನೀರಾವರಿ ಹೋಗ್ತದೆ, ಅದಕ್ಕೆ ಹನಿ ನೀರಾವರಿ ಅಂತ ಬಂದಿದ್ದು. ಸೊ ಅದು ಕೂಡ ಅದು ಒಂದರಿಂದ 2 ಲೀಟರ್ 4 ಲೀಟರ್ನಷ್ಟು ನಮಗೆ ಒಂದು ಗಂಟೆಗೆ ಬರುವಂತ. ಇದು ಬಿಟ್ರೆ ಇನ್ನೊಂದು ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಬಂದಿದೆ. ಮೈಕ್ರೋ ಸ್ಪ್ರಿಂಕ್ಲರ್ ಅಂದ್ರೆ ಏನಂದ್ರೆ, ಅದು ಒಂದು ಸಣ್ಣ ಪ್ರಮಾಣದ ಒಂದು ಸ್ಪ್ರಿಂಕ್ಲರ್ ಇರ್ತದೆ, 1 ಅಡಿ ಎತ್ತರ ಇರುವಂತಹ ಸ್ಪ್ರಿಂಕ್ಲರ್. ಅದನ್ನ ಅದಕ್ಕೊಂದು ಪೈಪ್ ಈ ಲ್ಯಾಟ್ರಲ್ ಕನೆಕ್ಟ್ ಮಾಡಿಬಿಟ್ರೆ ಆ ಒಂದು ಸ್ಪ್ರಿಂಕ್ಲರ್ ನಿಂದ 6 ಅಡಿ ನಮಗೆ ತೊಯ್ತದೆ. ಆ ತರನು ಮಾಡಬಹುದು. ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳಿವೆ ಈ ಡ್ರಿಪ್. ಈ ನಮ್ಮ ಡ್ರಿಪ್ ಇರಿಗೇಷನ್ ಅಲ್ಲಿ ಹನಿ ನೀರಲ್ಲಿ ಬೇರೆ ಬೇರೆ ತರ ವಿಧಾನಗಳಿವೆ. ನಾವು ಯಾವ ಬೆಳೆಗೆ ಎಲ್ಲಿ ಎಷ್ಟು ಸೂಕ್ತನೋ ಅದನ್ನ ನೋಡಿಕೊಂಡು ಡಿಸೈಡ್ ಮಾಡಬೇಕಾಗ್ತದೆ. ಈಗ ಒಟ್ಟಾರೆ ನೋಡೋದಾದ್ರೆ ಬೇಸಿಗೆನಲ್ಲಿ ನೀರಾವರಿ ನಿರ್ವಹಣೆ ಹೇಗಿರಬೇಕು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಈಗ ಬೇಸಿಗೆನಲ್ಲಿ ನೀರು ನಿರ್ವಹಣೆಗೆ ಮೂಲ ತತ್ವ ಏನಂತಂದ್ರೆ, ಯಾವ ಬೆಳೆ ಸೆಲೆಕ್ಟ್ ಮಾಡ್ಕೋತೀವಿ, ಆ ಬೆಳೆ ನಮಗೆ ಕಡಿಮೆ ಅವಧಿಯದಿರಬೇಕು, ಕಡಿಮೆ ನೀರು ಬಿಡುವಂಥದ್ದಿರಬೇಕು, ಇದು ಮೊದಲೇದ್ದು. ಆಮೇಲೆ ನಾವು ನೀರನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ, ಅದು ಎರಡನೇದ್ದು. ಯಾಕಂದರೆ ನಾವು ಇರೋ ನೀರನ್ನ ನಾವು ನಮ್ಮ ಬೆಳೆಗಳಿಗೆ ಮುಟ್ಟಿಸ್ಬೇಕಾದ್ರೆ ಕೆಲವೊಂದು ಸ್ಪೆಸಿಫಿಕ್ ಮೆಥಡ್, ಉದಾಹರಣೆಗೆ ಪೋಲ್ ಆಗದಿರೋ ಹಾಗೆ ನಾವು ನಿರ್ವಹಣೆ ಮಾಡಬೇಕು. ಆ ಥರ ನಿರ್ವಹಣೆ ಮಾಡೋದು ಎರಡನೇದ್ದು. ಮೂರನೇದು ಏನಪ್ಪ ಅಂದರೆ, ಎಲ್ಲೆಲ್ಲಿ ಸಾಧ್ಯತೆಯೋ ಅಲ್ಲಿ ನಮಗೆ ಹನಿ ನೀರಾವರಿ ಅಳವಡಿಸಿಬಿಟ್ರೆ ನಮಗೆ ಬೇಸಿಗೆ ಅದು ಸೂಕ್ತ ಆಗ್ತದೆ. ನಾಲ್ಕನೇದೇನೆಂದರೆ, ಈಗ ಒಂದು ನಮ್ಮ ಭೂಮಿಯಲ್ಲಿ ಇರುವಂತಹ ನೀರು ಹಿಡ್ಕೊಳ್ಳುವ ಶಕ್ತಿನ ಜಾಸ್ತಿ ಮಾಡ್ಕೋಬೇಕಾದ್ದು ಬಹಳ ಮಹತ್ವದ್ದು. ಅದಿತ್ತು ಅಂದ್ರೆ ಬೇಸಿಗೆನಲ್ಲಿ ನೀರು ನಿರ್ವಹಣೆ ಬಹಳ ಸುಲಭ ಆಗ್ತದೆ, ಕಡಿಮೆ ನೀರಿನಲ್ಲೂ ಕೂಡ ಬೆಳೆಗಳು ಏನು ಹಾಳಾಗದಂಗೆ ನೋಡ್ಕೋಬಹುದು. ಈ ತರ ಇದ್ದಾಗ ನಾವು ನಮಗೆ ಬೇಸಿಗೆನಲ್ಲಿ ನೀರಾವರಿ ಮಾಡಬೇಕಾದ್ರೆ ಈ ಒಂದು ಪದ್ಧತಿಗಳನ್ನ ಅಳವಡಿಸಿದ್ರೆ ನಿಮಗೆ ಯಾವ ರೀತಿಯ ತೊಂದರೆ ಬರಲ್ಲದೆ ಬೇಸಿಗೆನಲ್ಲಿ ಬೆಳೆ ಬೆಳಿಬಹುದು. ಈಗ ಬೇಸಿಗೆ ಬಂತು ಅಂದ್ರೆ ನೀರಿನ ಕೊರತೆ ಅದೇ ಆಗುತ್ತೆ. ಹಾಗೆ ಅಂತ ಸಂದರ್ಭದಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ಕೊಳವೆ ಬಾವಿಗಳನ್ನು ಕೊರೆಯುವಂಥ ಯಂತ್ರಗಳ ಆರ್ಭಟ ಜಾಸ್ತಿ ಆಗುತ್ತೆ. ನಮ್ಮ ರೈತ ಬಾಂಧವರ ಮನಸ್ಸಿನಲ್ಲಿ ಏನಿದೆ ಅಂದರೆ ನೀರು ಕಡಿಮೆ ಆಯಿತು ಕೊಳವೆ ಬಾವಿಲೆ ಅಂದರೆ ಇನ್ನೊಂದು ಕೊರ್ಸೋದಕ್ಕೆ ಹೋಗ್ತಾರೆ. ಹೌದು, ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೀರಿ? ಖಂಡಿತವಾಗಿ ತಪ್ಪು ಇದು. ಈಗ ಕೊಳವೆ ಬಾವಿ ವಿಚಾರ ಬಂದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ನಾವು ಎಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ಹೆಚ್ಚಿಗೆ ನೀರು ಬರ್ತದೆ ಅನ್ನುವಂಥ ಒಂದು ಭ್ರಮೆ ಇದೆಲ್ಲ, ಇದು ಖಂಡಿತವಾಗಿ ತಪ್ಪು. ಆಳ ಹೋದಾಕ್ಷಣಕ್ಕೆ ನೀರು ಜಾಸ್ತಿ ಬರಬೇಕು ಅಂತ ಏನಿಲ್ಲ, ಅಥವಾ ಒಂದು ಬೋರ್ವೆಲ್ ಫೇಲ್ ಆಯ್ತಾರೆ ಇನ್ನೊಂದು ಬೋರ್ವೆಲ್ ಸಕ್ಸಸ್ ಆಗಲೇಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ನೋಡಬೇಕಾದೇನೆಂದರೆ ಭೂಮಿಯ ಒಳಪದರಿನಲ್ಲಿ ನೀರಿನ ಸಂಗ್ರಹ ಎಷ್ಟಿದೆ, ಜಲ ಸಂಗ್ರಹ ಎಷ್ಟಿದೆ, ಆ ಸಂಗ್ರಹ ಎಲ್ಲಿದೆಯೋ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮಾತ್ರ ನಾವು ಕೊರಿಸಬೇಕಾಗ್ತದೆ. ಯಾವ ಆಳಕ್ಕಿದೆಯೋ ಆ ಅಷ್ಟು ಆಳಕ್ಕೆ ಮಾತ್ರ ಕೊರಿಸಿ ಸಾಕು, ಅದಕ್ಕಿಂತ ಜಾಸ್ತಿ ಆಳಕ್ಕೆ ಹೋದರೆ ನೀರು ಜಾಸ್ತಿ ಬರಲ್ಲ. ಈ ಬೇಸಿಗೆನಲ್ಲಿ ವಿಚಾರ ಬಂದಾಗ ಒಂದು ಖಂಡಿತವಾದ ವಿಚಾರ ಏನಂದರೆ, ಒಂದು ಬಾವಿ ಬತ್ತಿ ಅಂದರೆ ಇನ್ನೊಂದು ಬಾವಿಗೆ ಏನು ಹೋಗ್ತಾರಲ್ಲ ಅದು ಖರ್ಚು ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಸಮಾಚಾರ, ಅದು ಖಂಡಿತವಾಗಿ ಕಡಿಮೆ ಮಾಡಬೇಕು. ಯಾಕೆಂದರೆ ಒಂದು ವಿಚಾರ ಏನಂದರೆ, ಬೇಸಿಗೆನಲ್ಲಿ ಈ ಕೆಳಗಡೆ ಏನು ಅಂತರ್ಜಲ ಸಂಗ್ರಹ ಅಂತ ಏನಿರ್ತದಲ್ಲ, ಅದಕ್ಕೆ ಎಲ್ಲಿದೆ ನೀರು ಬರ್ತದೆ? ಮಳೆಯಿಂದ ನೀರು ಬರ್ತದೆ. ಮಳೆಯಿಂದ ಬರಬೇಕು. ಮಳೆ ಎರಡು ವರ್ಷ ನೀರು ಬಂದಿಲ್ಲ ಅಂತಾಗಿದ್ರೆ ಆ ಸಂಗ್ರಹ ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತದೆ. ಹಾಗಿದ್ದಾಗ ಇನ್ನೊಂದು ಬೋರ್ವೆಲ್ ತೆಗೆದ್ರೆ ಏನು ಅರ್ಥ ಇದೆ? ಇನ್ನೊಂದು ಬೋರ್ವೆಲ್ ತೆಗೆದ್ರಿಂದ ಅದು ತಪ್ಪು. ಇರೋ ಬೋರ್ವೆಲ್ನ ನಾವು ಸರಿಯಾಗಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನೋಡ್ಕೋಬೇಕು ಹೊರತಾಗಿ, ಇದು ಬತ್ತು ಅಂತ ತಗೊಂಡು ಹೊಸದಾಗಿ ಬೋರ್ವೆಲ್ ತೆಗೆದ್ರೆ ಅದು ಫೇಲ್ ಆಗ್ಬೋದು, ಸಕ್ಸಸ್ನೂ ಆಗ್ಬೋದು. ಈ ಸಕ್ಸಸ್ ಆಗೋ ವಿಚಾರ ಬಂದರೆ ಕೆಲವು ಒಂದು ಬಹಳ ಎರಡು ಮೂರು ಮಹತ್ವದ ವಿಚಾರ ಇದೆ. ಓ, ಮೊದಲನೇ ಬೋರ್ವೆಲ್ಲು 500 ಅಡಿಗೆ ಇದೆ ಅನ್ಕೊಳ್ಳೋಣ, ಎರಡನೇ ಬೋರ್ವೆಲ್ಲು 700 ಅಡಿಗೆ ಹೋಗೋಣ, 800 ಅಡಿಗೆ ಹೋಗೋಣ, 900 ಅಡಿಗೆ ಹೋಗೋಣ ಅಂತಾರೆ. ಅಕಸ್ಮಾತ್ 900 ಅಡಿಗೆ ನೀರು ಸಿಕ್ತು ಅನ್ಕೊಳ್ಳಿ ನೀವು, ಆದರೆ ಸಮಸ್ಯೆಗಳೇನಿವೆ? ಆಳ ಜಾಸ್ತಿ ಹೋದಷ್ಟು ನೀರು ಸಿಗುವಂಥ ಪ್ರಮಾಣ ಕಮ್ಮಿ ಆಗ್ತದೆ. ನೀರು ಇರಬಹುದು, 900 ಅಡಿಗೆ ನೀರು ಸಿಗಬಹುದು ನಿಮಗೆ, 300 ಅಡಿ ಜಾಸ್ತಿ ಆಳಕ್ಕೆ ಹೋದರೆ ಭೂಮಿಯ ಮೇಲ್ಮೈಗೆ ಮುಟ್ಟಿಸ್ಬೇಕಾದ್ರೆ ಅದಕ್ಕೆ ಶಕ್ತಿ ಜಾಸ್ತಿ ಬೇಕು, ಪವರ್ ಜಾಸ್ತಿ ಬೇಕು, ಆಮೇಲೆ ನೀರಿನ ಪ್ರಮಾಣ ಕಮ್ಮಿ ಆಗ್ತದೆ. ಎರಡನೇದ್ದು ಏನಂದರೆ, ಆಳ ಜಾಸ್ತಿ ಹೋದಷ್ಟು ಲವಣಾಂಶ ಜಾಸ್ತಿ ಆಗ್ತದೆ, ಆವಾಗ ಬೆಳೆಗಳು ಹಾಳಾಗುವಂಥ ಒಂದು ಅವಕಾಶ ಇರ್ತದೆ. ಸೊ ಆಳಕ್ಕೆ ಹೋದಾಕ್ಷಣಕ್ಕೆ ಏನು ಎಲ್ಲ ಸಮಸ್ಯೆ ಬಗೆಹರಿದಂತೆ ಏನಿಲ್ಲ. ಅದಕ್ಕೆ ನಮ್ಮ ರೈತರು ತಿಳ್ಕೋಬೇಕಾದೇನೆಂದರೆ, ಮಳೆ ನೀರನ್ನ ನಾವು ಯಾವ ರೀತಿ ಹೇಗೆ ಉಪಯೋಗ ಮಾಡ್ಕೋತೀವಿ, ಹೇಗೆ ಅದನ್ನೆಲ್ಲ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೋತೀವಿ, ಅದು ಮಹತ್ವದ. ಅಂದರೆ ನಮ್ಮ ಪರಿಸರದಲ್ಲಿರುವಂಥ ಕೆರೆ ಕುಂಟೆಗಳು ಹೊಂಡಗಳು ಇವನ್ನೆಲ್ಲ ನಾವು ಸ್ವಚ್ಛ ಮಾಡಿ ಮಾಡಬೇಕು, ಮಳೆ ನೀರು ಸಂಗ್ರಹಣೆ ಮಾಡಕ್ಕೆ ಸಿದ್ಧ ಮಾಡಿ ಇಟ್ಕೋಬೇಕು. ಒಂದು ಎರಡನೇದೇನೆಂದ್ರೆ, ನಮ್ಮ ಜಮೀನಿಗೆ ಕಂಪಲ್ಸರಿಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆವಾಗ ಬಿದ್ದ ಮಳೆ ನೀರು ಬೆಳೆಗೆ ಲಭ್ಯತೆ ತಕ್ಷಣ ಆಗ್ತದೆ. ಅಂದ್ರೆ ಬೋರ್ವೆಲ್ ಹಾಕ್ಸೋದಕ್ಕಿಂತ ಒಳ್ಳೇದಿದು ಅಂತ. ಇದು ಕೆರೆಗಳಲ್ಲಿ ಸಂಗ್ರಹ ಮಾಡಿ ಉಪಯೋಗ ಮಾಡೋದು ಒಂದ್ ರೀತಿ, ಆದ್ರೆ ಬಿದ್ದ ಮಳೆ ನೀರು ನಮ್ಮ ಜಮೀನಿಗೆ ನಮ್ಮ ಬೆಳೆಗೆ ತಕ್ಷಣ ಲಭ್ಯ ಆಗ್ಬೇಕಾದ್ರೆ ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರಬೇಕು. ಹಿಂದಿನ ಕಾಲಕ್ಕೆಲ್ಲ ಈ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು, ಆವಾಗ ಮಳೆಗಾಲದಲ್ಲೂ ಒಳ್ಳೆ ಬೆಳೆ ಬರ್ತಿತ್ತು, ಇಷ್ಟೇ ಮಳೆ ಬಂದಿದ್ರು ಕೂಡ. ಈಗ ಏನಾಗ್ತದೆ ಅಂದ್ರೆ, ಅಷ್ಟೇ ಮಳೆ ಬಂದ್ರೆ ನಮ್ಮಲ್ಲಿ ಯಾಕೆ ಬೆಳೆ ಬರ್ತಾ ಇಲ್ಲ ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರ ಕಮ್ಮಿ. ಸಾವಯವ ಇಂಗಾಲ ನಮ್ಮಲ್ಲಿ 0.3-0.2 ಬಂದ್ಬಿಟ್ಟಿದೆ, ಅದಕ್ಕೆ 0.8 ಇರಬೇಕು, ಶೇಕಡಾ 0.8 ಇರಬೇಕು. ಆದ್ರೆ ಇಷ್ಟು ಕಡಿಮೆ ಆಗ್ಬಿಟ್ರೆ ಅದಕ್ಕೆ ನೀರು ಹಿಡ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕುವಂಥ ವ್ಯವಸ್ಥೆ, ಹಸಿರೆಲೆ ಗೊಬ್ಬರ ಹಾಕುವಂಥ ವ್ಯವಸ್ಥೆನ ಎಲ್ಲ ರೈತರು ಕಂಪಲ್ಸರಿಲಿ ಮಾಡಿದರೆ ಈ ಸಮಸ್ಯೆಗೆ ಸ್ವಲ್ಪ ಉದಾಹರಣೆ ಸಿಗುತ್ತೆ. ರೈತ ಬಾಂಧವರೇ, ತಮಗೆ ಈ ನೀರಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಮುಕುಂದ್ ಜೋಶಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9408037960. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9408037960. ತುಂಬ ಸಂತೋಷ ಡಾಕ್ಟರ್ ಮುಕುಂದ್ ಜೋಶಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಈ ಬೆಳೆಗಳಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರು ನಿರ್ವಹಣೆ ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಮುಕುಂದ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು? ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು